ಬಹಳ ವರ್ಷಗಳಿಂದ ಅಡಿಕೆ ಕೃಷಿಯನ್ನು ಮಾಡ್ತಾರೆ, ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಧನಂಜಯಪ್ಪರೇ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಧನಂಜಯಪ್ಪರೇ, ಕೃಷಿ ಬದುಕು ಅಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ಈಗಲೇ ಹೆಚ್ಚಿಗೆ ಒಂದು 30 ವರ್ಷದಿಂದ. 30 ವರ್ಷದಿಂದ ಮಾಡ್ತಾ ಇದ್ರ. ಈಗ ಎಷ್ಟು ವಯಸ್ಸು ನಿಮಗೆ? ನಮಗೀಗ 67. 67 ವರ್ಷ. 67 ವರ್ಷ ಆದ್ರೂ ಇನ್ನು ಕೃಷಿ ಮೇಲೆ ಆಸಕ್ತಿ ಇದೆಯಾ? ಸರ್ ಆಸಕ್ತಿ ಖುಷಿಯಿಂದ ಮಾಡ್ತಾ ಇದ್ದೀನಿ. ಖುಷಿಯಿಂದ ಮಾಡ್ತಾ ಇದ್ರ? ಸಾಕಷ್ಟು ಜನ ಈಗ ಯುವಕರೇನೇ ಈ ಕೃಷಿ ಕಡೆಗೆ ಆಸಕ್ತಿ ತೋರಿಸೋದಿಲ್ಲ. ಅಂತದ್ರಲ್ಲಿ ನಿಮ್ಗೆ ಈಗ 67 ವರ್ಷ ಆದ್ರೂ ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರ, ಎಂತ ಬೇಜಾರು ಅನ್ಸಿಲ್ಲ ಕೃಷಿ ಬದುಕು? ಇಲ್ಲ ಸರ್, ಬಹಳ ಸಂತೋಷ ಮಾಡಿಸ್ತಾ ಇದೀವಿ. ನಾನ್ ಮಾಡಿಸಿದ್ಮೇಲೆ ನಮ್ಮ ಊರಿನವರು ಅಕ್ಕಪಕ್ಕದ ಊರಿನವರು ಬಂದು ನೋಡ್ಕೊಂಡು ಅದನ್ನ ಬಹಳ ಸಂತೋಷ ಪಟ್ಟು ಅದೇ ತರ ಮಾಡ್ತಾ ಇದಾರೆ ಎಲ್ಲರೂ. ಯಾಕೆ ಕೃಷಿ ಬದುಕಿಗೆ ಬರ್ಬೇಕು ಅನ್ನಿಸ್ತು ನಿಮ್ಗೆ? ಏನೋ ಅದು ನಂದ ಇದಿಲ್ಲ, ಒಟ್ಟು ಅದು ಭಗವಂತ ಏನೋ ಮಾಡಬೇಕು ಅನ್ನಿಸ್ತು, ನಾನು ಮಾಡ್ತಾ ಇದ್ದೀನಿ. ಅದು ವಿದ್ಯಾಭ್ಯಾಸ ಮಾಡಲಿಲ್ಲ? 7th ವರೆಗೂ ಓದಿ. 7th ವರೆಗೂ ಓದಿ. ತೊಂದರೆ ಮನೆ ಕಡೆ ತೊಂದರೆ ಆಯ್ತು, ಅದರಿಂದ ಆಗ್ಲಿಲ್ಲ ಮಾಡಕ್ಕೆ. ವಿದ್ಯಾಭ್ಯಾಸ ಮುಂದಕ್ಕೆ ಓದಕ್ ಆಗ್ಲಿಲ್ಲ. ಆಗ್ಲಿಲ್ಲ. ನಿಮ್ ತಂದೆ ನಿಮ್ ತಾತಾರೆಲ್ಲ ಕೃಷಿಕರ? ಅವರೆಲ್ಲ ಕೃಷಿಕರ. ನಮ್ ತಾತನು ಕೃಷಿಕರೇ, ನಮ್ಮ ಅಪ್ಪರು ಕೃಷಿಕರ, ನಮ್ಮ ಅಜ್ಜನಿಗೆ ತೋಟದ ವೀರಪ್ಪ ಅಂತ ಹೆಸರೇ ಇತ್ತು. ಹಾಗಿದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ ನಿಮ್ಗೆ? ನಮಗೆ ಸಂತೋಷ ಕೊಟ್ಟಿದೆ ಸರ್. ಅದ್ರಲ್ಲಿ ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ. ಹಾಗಿದ್ರೆ ನಿಮ್ ಜಮೀನು ಎಷ್ಟು ಎಕರೆ ಇದೆ? ನಮ್ದು ಈಗ ನನ್ನ ಹೆಸರಿಗೆ ಆಲ್ರೆಡಿ 2 ಎಕರೆ ಇದೆ. ಇನ್ನೊಂದು 4 ಎಕರೆ ನಮ್ಮ ಮಕ್ಕಳಿಗೆ ಮಾಡಿಸ್ಕೊಟ್ಟಿದೀನಿ, ಅದನ್ನ ಎಲ್ಲ ಈಗ ರೆಡಿ ಮಾಡಿಸಿದೀನಿ, ಅದನ್ನ ಮಾಡಿಸಿ ಕೊಡ್ಬೇಕು ಅಂತ. ಏನೇನು ಬೆಳೆಗಳು ಬೆಳೀತೀರ? ನಾವೀಗ ಅಡಿಕೆ ಹಾಕಿದೀನಿ. ಅಡಿಕೆ ಚಿಕ್ಕದಿದ್ದಾಗ ನಾನು ಅಡಿಕೆ ಹಾಕಿದಾಗ ಸೌತೆ ಬೆಳೆದೆ, ಬೀನ್ಸ್ ಬೆಳೆದೆ, ಕ್ಯಾರೆಟ್ ಬೆಳೆದೆ. ಆಮೇಲೆ ಅಡಿಕೆ ಗಿಡ ದೊಡ್ಡದಾಗಿ ಫಸ್ಲಿಗೆ ಬಂದ್ಮೇಲೆ ಈಗೇನು ಇಲ್ಲ. ಈಗ ಕಾಳು ಮೆಣಸು ಹಾಕಿದೀನಿ, ಒಂದು 500 ಗಿಡ ಹಾಸನದಿಂದ ತಂದ್ಬಿಟ್ಟು ಹಾಕಿದೀನಿ. ಈಗ ಅಲ್ಲೇ 1.5 ವರ್ಷ ಆಯ್ತು. ಅಲ್ಲೇ ಒಂದು 7 ಅಡಿ 8 ಅಡಿ ಹೋಗಿದೆ ಮೇಲೆ. 2 ವರ್ಷನ 3 ವರ್ಷನ ಬೇಕಂತದು ಇದಕ್ಕೆ ಬರಕ್ಕೆ. 2 ಎಕರೆಲ್ಲಿ ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು? ಈಗ 10ನೇ ವರ್ಷ. ಈಗ 10ನೇ ವರ್ಷ. 2015ರಲ್ಲಿ ನಾನು ಗಿಡ ಕಟ್ಟಿದೆ. ಗಿಡ ಕಟ್ಟಿದ ಬಹಳ ಅನುಭವಿಸಿದೆ ನೀರಿಂದು. ಏನೇನ ಮಾಡಿ ಉಳಿಸ್ಕೊಂಡೆ, ಈಗ ಚೆನ್ನಾಗಿದೆ ಅಡಿಕೆ. ಚೆನ್ನಾಗಿದೆ. ಮೊದಲೆಲ್ಲ ನಿಮ್ ತಂದೆ ಕಾಲದಲ್ಲೆಲ್ಲ ಬೇರೆ ಬೇರೆ ಬೆಳೆಗಳು ಬೆಳೀತಿದ್ರ, ಅಲ್ಪದ ಮೆಕ್ಕೆಜೋಳ ಈ ತರದ ಬೆಳೆಗಳನ್ನ ಬೆಳೀತಿದ್ರ? ಹ್ಞೂ ಸರ್, ಅದೆಲ್ಲ ತೋಟ. ನಮ್ಮ ಅಜ್ಜ ತೋಟ ಮಾಡಿದಾಗ ಎಲೆ ಬಳ್ಳಿ ತೋಟ ಅಡಿಕೆ ಎಲ್ಲ ಇತ್ತು. ನೀರಿನ ಪ್ರಾಬ್ಲಮ್ ಆಗಿ ಎಲ್ಲ ಇದಾದ್ವು. ಇತ್ತೀಚೆಗೆ ಎಲ್ಲ ಕೈ ಬಿಟ್ಟಿದ್ರು. ನಾನೇನೋ ಒಂದು ಮಾಡ್ಬೇಕು ಅಂತ ಅದನ್ನ ಹಚ್ಕೊಂಡು ಈಗ ಮಾಡ್ತಾ ಇದ್ದೀನಿ. ಯಾಕೆ ತೋಟನೇ ಮಾಡ್ಬೇಕು ಅಂತ ಆಸಕ್ತಿ ಬಂತು ನಿಮ್ಗೆ? ಏನಾದ್ ನನ್ನ ಕೈಯಾಗ ಏನಿಲ್ಲ ಸರ್, ಭಗವಂತ ನಿಶ್ಚಯ ಇತ್ತು, ನಾನು ಮಾಡಿದೀನಿ, ಅದನ್ನ ಸಕ್ಸಸ್ ಆಗಿದ್ದೀನಿ. ಈಗ ಸಾಕಷ್ಟು ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳಿದ್ದು, ಮಾವು ಬೆಳಿಬೋದಾಯ್ತು, ದಾಳಿಂಬೆ ಬೆಳಿಬೋದಾಯ್ತು, ಸಪೋಟ ಬೆಳಿಬೋದಾಯ್ತು, ಈ ತರ ಎಲ್ಲ. ನೀವು ಈ ಅಡಿಕೆನೇ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ನಮ್ಮ ಏರಿಯಾ ಏನಿದೆ ಅಡಿಕೆಗೆ ಫೇಮಸ್, ಬೇರೆ ಮಾವು ಅವೆಲ್ಲ ಇನ್ನು ನಮ್ಮ ಏರಿಯಾದಲ್ಲಿ ಅದು ಗೊತ್ತಿಲ್ಲ, ಯಾರು ಹಾಕಿಲ್ಲ. ಅದಕ್ಕೆ ನಾನು ಅಡಿಕೆನೆ ಡಿಸೈಡ್ ಮಾಡಿ ಹಾಕಿದ್ದೀನಿ. ಅಡಿಕೆ ಎಲ್ಲ ನೀವೇ ಸಸಿ ಬೆಳೆಸಿ ನಾಟಿ ಮಾಡಿದ್ರ ಅಥವಾ ಬೇರೆ ಕಡೆಯಿಂದ ಕೊಂಡ್ಕೊಂಡ್ಬಂದ್ರೆ? ಒಟ್ಟು ಆರೋಯ್ದು ಬಿಟ್ಟು ನಾನೇ ಸಸಿ ಮಾಡಿ ಹಾಕಿದ್ದೀನಿ ಸರ್. ಹಾಕಿದ್ರ? ಅಂತರ ಎಷ್ಟು ಕೊಟ್ಟಿದ್ರೆ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ? 8 ಅಡಿ 8 ಅಡಿ 8 ಅಡಿ. ಕೆಲವು ರೈತರು 6 ಅಡಿ 7 ಅಡಿ 7 8, ಕೆಲವರು 8 9 ಈ ತರ ಅಂತರ ಕೊಡ್ತಾರೆ. ಯಾವ್ದು ಒಳ್ಳೆ ಅಂತರ ಅಂತೀರ? ಅವರವರ ಲೈಕ್ ಸರ್. ನಾನು ಹಾಕಿರೋದು ಈಗ ಕರೆಕ್ಟ್ ಆಗಿದೆ, ನೆರಳು ಕರೆಕ್ಟ್ ಆಗಿ ಬೀಳುತ್ತೆ. 8 ಅಡಿ 8 ಅಡಿ, ಯಾವ ತೊಂದರೆನೂ ಇಲ್ಲ. ಆಮೇಲೆ ಬೇಸಾಯ ಮಾಡಿಸೋಕ್ಕೂ ಅದಕ್ಕೂ ಯಾವ ತೊಂದರೆ ಇಲ್ದಂಗೆ ನಡೀತೆ. ಟ್ರ್ಯಾಕ್ಟರ್ ಓಡಾಡ್ಲಿಕ್ಕೂ ಅನುಕೂಲ ಆಗುತ್ತೆ, ಗೊಬ್ಬರ ಹೊಡಿಸಬಹುದು. ನಾನು ತೋಟದಲ್ಲೇ ಮನೆ ಕಟ್ಕೊಂಡಿದ್ದೀನಿ, ಅಲ್ಲೇ ವಾಸವಾಗಿದೆ. ಅಲ್ಲೇ ವಾಸವಾಗಿದ್ರ? ಈಗ ನಾವು ತೋಟದಲ್ಲೇ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇರೋದ್ರೆ ಪ್ರತಿ ದಿವಸ ಬೆಳಿಗ್ಗೆ ಎದ್ದಾಳ್ತಿನ ತೋಟನ ಗಮನಿಸಬಹುದು. ಒಂದು ಗಂಟೆ ನಾನು ತೋಟದೊಳಗೆ ಹೋಗಿ ಬಂದ್ರೆ ಇಬ್ರು ಮಾಡೋ ಕೆಲಸ ಎಲ್ಲ ನಾನು ವೆರಿಫೈ ಮಾಡ್ಕೊಂಬರ್ತೀನಿ. ಒಂದ್ ಗಂಟೆ ಹೋಗಿ ಬಂದ್ರೆ ಸಾಕು ಬೆಳಿಗ್ಗೆ ಎದ್ದು. ಹೌದಲ್ಲ, ವಾಕಿಂಗ್ ಆದಂಗ ಆಗುತ್ತೆ, ತೋಟ ನೋಡ್ದಂಗ ಆಗುತ್ತೆ. ಒಂದು 100 ಗಿಡ ಕೇಳ್ತೀನಿ, ಹುಲ್ಲು ಕೇಳ್ತೀನಿ, ಎಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನೋಡ್ಕೊಂಡು ಬಂದು ಆಮೇಲೆ ಕಾಫಿ ತಿಂಡಿ ಮಾಡ್ತೀನಿ. ಮಾಡ್ತಾರೆ. ಈಗ ಜಮೀನು ಅಂತಾಗೆ ಊರಲ್ಲಿ ನಾವು ಮನೆ ಇದ್ರೆ ಅದನ್ನ ಗಮನಿಸ್ಲಿಕ್ಕೆ ಆಗಲ್ಲ ಬೇಗವಾಗಿ. ಹಂಗಾಗ್ಬಿಟ್ಟು ನಾವು ತೋಟದಲ್ಲೇ ಮನೆ ಮಾಡ್ಕೊಂಡಾಗ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರ? ಹೌದು. ಬೇಕಾದಂತ ತೋಟಿಗರು ಇದಾರಲ್ಲಿ ನಮ್ಮ ಊರ ಅಕ್ಕಪಕ್ಕ ಊರುಗಳು, ಬಂದು ನೋಡ್ತಾರೆ, ಬಹಳ ಖುಷಿ ಪಡ್ತಾರೆ, ಚೆನ್ನಾಗಿ ಮಾಡಿಸಿದ್ರೆ. ನಮ್ಮ ಬಸವಣ್ಣವ್ರು ಕೂಡ MLA ಬಸವಣ್ಣವ್ರು ಬಂದು ನೋಡಿ ಬಹಳ ಸಂತೋಷ ಪಟ್ರು ಅವರು. ಪ್ರಾರಂಭದಲ್ಲಿ ಈಗ 2 ಎಕರೆ ತೋಟ ಮಾಡಿದ್ರಲ್ಲ, ಅವಾಗ ಅಡಿಕೆ ಒಳಗಡೆ ಮಧ್ಯದಲ್ಲಿ ಒಂದ್ 2-3 ವರ್ಷ ಬೇರೆ ಬೇರೆ ಅಂತರ ಬೆಳೆಗಳು ಬೆಳಿಬಹುದು. ಏನೇನ್ ಬೆಳೆ ಬೆಳೆದ್ರೆ? 5 ವರ್ಷ 4 ವರ್ಷ ಬೆಳೆದೆ ಸರ್. ಏನ್ ಬೆಳೆ ಬೆಳೆದ್ರಿ? ಸೌತೆ ಬೆಳೆದೆ, ಆಮೇಲೆ ಬೀನ್ಸ್, ಕ್ಯಾರೆಟ್ ಎಲ್ಲವೂ ಬೆಳೆದೆ. ಎಲ್ಲ ಬೆಳೆದ್ರು. ನಮ್ ರೈತರ ಆತರ ಹಿಂಗೆ ಅಂತರ ಬೆಳೆಯಾಗಿ ಅಡಿಕೆ ಫಸಲಿ ಬರೋವರೆಗೆ ಅಂತರ ಬೆಳೆಗಳು ಬೆಳ್ಕೊಂಡ್ರೆ ಅನುಕೂಲ ಅಂತೀರ? ಅನುಕೂಲ ಸರ್. ನಾನು ಈಗ ಬೀನ್ಸ್ ಅದೆಲ್ಲ ಹಾಕ್ಸಿದ್ನಲ್ಲ, ಒಳ್ಳೆ ಬರ್ತಿತ್ತು, ಅದನ್ನ ಮತ್ತೆಲ್ಲ ಕ್ಲೀನ್ ಆಗಿ ಬಾಂಡ್ಲಿ ಹೊಡಿಸ್ಬಿಟ್ರೆ ಅದೇ ಗೊಬ್ಬರ ಆಗುತ್ತೆ, ಅದೇ ಗೊಬ್ಬರ ಆಗುತ್ತೆ, ಸಾಕಷ್ಟು ಎಲೆ ಉದ್ರಿ ಗೊಬ್ಬರ ಆಗುತ್ತೆ. ವರ್ಷನೂ ನಾನು ಎಲ್ಲ ಮೇಂಟೈನ್ ಮಾಡ್ತೀನಿ ಗೊಬ್ಬರ. ಆಮೇಲೆ ಕಡಲೆ ಹಾಕ್ತಿವಲ್ಲ ಬೇಸಿಗೆದು, ಕಡಲೆ ಗಿಡದ್ದು ಒಟ್ಟು ಬರುತ್ತಲ್ಲ, ಒಟ್ಟೆಲ್ಲ ಹಾಕಿಸ್ತೀನಿ ತೋಟದಾಗೆ, ಎಲ್ಲ ಮಾಡಿಸ್ತೀನಿ, ಗರಿ ಎಲ್ಲ ಕಟ್ ಮಾಡಿ ಹಾಕಿಸ್ತೀನಿ. ಆಮೇಲೆ ಕೊಟ್ಟಿಗೆ ಗೊಬ್ಬರ ಸಿಕ್ಕರೆ ಅದನ್ನು ಹಾಕಿಸಿ ಮತ್ತೆ ಮಣ್ಣು ಹಾಕಿಸ್ತೀನಿ. ನಾನು ಫಸ್ಟ್ ಅಡಿಕೆ ಗಿಡ ಕಟ್ಟೋದಕ್ಕಿಂತ ಮುಂಚೆನೆ ಜಮೀನಿಗೆ ಒಂದು 700 ಲೋಡು ಟ್ಯಾಕ್ಟ್ರಿ ಮಣ್ಣು ಹೊಡಿಸಿದೆ ಫಸ್ಟ್. ಅದನ್ನೆಲ್ಲ ಮತ್ತೆ ಸಿಂಗಲ್ ಫ್ಲೋ ಹೊಡಿಸಿ ಎಲ್ಲ ಮಿಕ್ಸ್ ಮಾಡಿಸಿ ಮತ್ತೆಲ್ಲ ಪೈಪ್ ಲೈನ್ ಮಾಡಿ ಡ್ರಿಪ್ ಮಾಡಿ ಎಲ್ಲ ರೆಡಿ ಮಾಡಿ ಆಮೇಲೆ ಗಿಡ ಕಟ್ಟಿದಾನಂತ. ಮುಂಚೆನೆ ಫಲವತ್ತತೆ ಮಾಡಿದ್ರ ಭೂಮಿನ ಮುಂಚೆ, ಹಂಗಾಗಿ ಬಹಳ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಅಡಿಕೆ ಫಸಲಿ ಬರ್ಬೇಕಂದ್ರೆ ಎಷ್ಟು ವರ್ಷ ಬೇಕಾಗುತ್ತೆ? ಸರಿಯಾಗಿ ಬಂದ್ರೆ 5ನೇ ವರ್ಷಕ್ಕೂ ಹೊಡೆಯುತ್ತೆ ಸರ್. ಈ ವರ್ಷ ಒಂದು 18 ಕ್ವಿಂಟಲ್ ಆಗಿದೆ ನಂದು. ಓಹೋ, 2 ಎಕರೆಯಲ್ಲಿ? 2 ಎಕರೆ. ಚೆನ್ನಾಗಿ ಇಳುವರಿ ಬಂದು. ಇನ್ನು ಒಂದು 106 ಗಿಡ ಇನ್ನು ಅವ್ರಿಗೂ ಮೂಲೆ ಸಣ್ಣ ಪಣ್ಣ ಇನ್ನು ಬಿಟ್ಟಿಲ್ಲ. ಒಟ್ಟೊಂದು 18 ಕ್ವಿಂಟಲ್ ಬಂದಿದೆ ವರ್ಷ ಬಂದಿದೆ, ನನಗೆ ಸಂತೋಷ ಆಗಿದೆ. ನೀರ್ಗೇನು ವ್ಯವಸ್ಥೆ ಮಾಡ್ಕೊಂಡಿದ್ರ? ಬೋರ್ ನೀರು 1,000 ಅಡಿ ಬೋರ್ ಹೊಡಿಸಿದ್ದೇನೆ ಸರ್, 2 ಬೋರ್ ಇದಾವೆ. ಓಹೋ, ಈಗೇನ್ ತೊಂದರೆ ಇಲ್ಲ ನೀರು, ಈಗ 2-3 ವರ್ಷದಿಂದ ಚೆನ್ನಾಗಿದೆ ನೀರು, ಚೆನ್ನಾಗಿದೆ. ಯಾವ ವರ್ಷನಾದ್ರೂ ನೀರಿಲ್ದಲೇ ತುಂಬಾ ಕಷ್ಟಪಟ್ರ? ಗಿಡ ಕಟ್ಟಿದಾಗ ಕಣ್ಣೀರ್ ಹಾಕಿಬಿಟ್ಟಿದ್ವಿ, ನೀರೇ ಇಲ್ಲ, ಒಂದ್ ಕೊಡ ನೀರ್ ಸಿಗೋದ್ ಕಷ್ಟ ಇತ್ತು. ಏನ ಭಗವಂತ ಉಳಿಸ್ಕೊಂಡ. ಮತ್ತೆ ಹೆಂಗ್ ಉಳಿಸ್ಕೊಂಡ್ರಿ ಗಿಡನ? ಅವ್ನ ಎತ್ತಿನ ಬೇಸಾಯ ಹೊಡಿಸ್ತಿದ್ದೆ ಸರ್, ಒಂದ್ ವಾರಕ್ಕೆ ಒಂದ್ಸರಿ. ಆ ಬೀಟೆ ಗೀಟೆ ಬಂದಿರತ್ತಲ್ಲ ಅದನ್ನೆಲ್ಲ ಮುಚ್ಕೊಳಂಗೆ ಅದನ್ನು ಮಾಡಿಸಿ, ಆಮೇಲೆ ಸಣ್ಣ ಫಸಲು ಆಗ್ತಿದ್ನಲ್ಲ ಅದು ಅದಕ್ಕೆ ಹಂಗ ಆಗಿ ಮೇಂಟೈನ್ ಆಯ್ತು. ಮೇಂಟೈನ್ ಆಗಿ ಕಾಪಾಡ್ಕೊಂಡ್ರಿ? ಕಾಪಾಡ್ಕೊಂಡಿದ್ದು ಈಗ ಒಳ್ಳೇದಾಯ್ತು. ಈಗೆಲ್ಲ ಫಸಲು ಬರ್ತಾ ಇದೆಯಾ? ಈಗ 5ನೇ ಬೆಳೆ, ಈಗ ಒಂಬಳೆ ಹೊಡಿತಾರ, 5ನೇ ವರ್ಷ. 5ನೇ ವರ್ಷದ್ದು. ನಮ್ದು 5 ವರ್ಷಕ್ಕೆ ಹೊಡಿತು, ಹುಷೆ ಹೊಡಿತು, 5 ವರ್ಷಕ್ಕೆ ಹುಷೆ ಹೊಡೋದು. ಈಗ ಚೆನ್ನಾಗಿ ಬರ್ತಾ ಇದೆ. ನೀರಿಗೆಲ್ಲ ಡ್ರಿಪ್ ಮಾಡ್ಕೊಂಡಿದ್ರೆ ನಾ ನೀರೇ ಕೊಡ್ತೀರ? ಫಸ್ಟ್ ನಾನೆಲ್ಲ ಡ್ರಿಪ್ ಮಾಡಿ ಆಮೇಲೆ ಗಿಡ ಕಟ್ಟಿದ್ದು. ಗಿಡ ಕಟ್ಟಿದ್ದು ಅಂದ್ರೆ ಆ ನೀರು ಕೊಡೋದಕ್ಕಿಂತ ಡ್ರಿಪ್ ಆದ್ರೆ ನೀರು ಆದ್ರೆ ಚೆನ್ನಾಗಿದೆ ಸರ್. ಆಮೇಲೆ ನಾನು ಇನ್ನೊಂದು ಏನ್ ಮಾಡಿದೆ ಅಂದ್ರೆ ನಮ್ಮ ಜಮೀನ್ ಸುತ್ತಲೂ ಬಾಳೆ ಹಾಕಿಸ್ತೆ. ಓಹೋ, ಅದು ಮೇನ್ ನನಗೆ ತಂಪು ಕೊಡ್ತು. ಸುತ್ತಲೂ ಬಾಳೆ ಹಾಕ್ಸಿದೀನಿ, ಇನ್ನು ಈಗಲೂ ಇದೆ ಬಾಳೆ. ಬಾಳೆ ಹಾಕ್ಸೋದ್ರಿಂದ ಒಂದು ಗಾಳಿ ಗಾಳಿ ಅವಾಯ್ಡ್ ಮಾಡುತ್ತೆ, ಗಿಡಕ್ಕೆ ತಂಪು ಕೊಡುತ್ತೆ. ಹೌದು. ಈ ತರ ಸುತ್ತ ಬಾಳೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಅದೇನೋ ನನ್ನ ತಲೆಯಾಗಿ ಬಂತು, ಹಾಕಿದೆ, ಅದು ಸಕ್ಸಸ್ ಆಯ್ತು, ಚೆನ್ನಾಗಿ ಬಂತು ಬಾಳೆ. ಸುತ್ತಲೂ ಒಳ್ಳೆ ಕೂಲ್ ಆಗಿರ್ತಿತ್ತು, ಕೂಲ್ ಆಗಿರ್ತಿತ್ತು. ನಮ್ಮ ಈಗ ನಾವು ತೋಟದಾಗ ಕುತ್ಕೊಂಡ್ರೆ ಎಸಿ ಒಳಗೆ ಕುತ್ಕೊಂಡಂಗೆ ಆಗುತ್ತೆ, ಮನೇನೂ ಅಲ್ಲೇ ಅಲ್ಲೇ. ಇವೆಲ್ಲ ಪ್ಲಾನ್ ಮಾಡೇ ಮಾಡಿದಿರ ತೋಟನ? ಒಟ್ಟು ನನ್ನ ಕೈಯಾಗ ಏನಿಲ್ಲ, ಭಗವಂತ ಹೆಂಗ್ ದಾರಿ ತೋರಿಸಿದ್ನ ಹಂಗ್ ನಾನು ಮಾಡಿದೀನಿ, ಸಕ್ಸಸ್ ಆಗಿದೆ, ಸಕ್ಸಸ್ ಆಗಿದೆ. ಈಗ ಅಡಿಕೆ ಜಮೀನ್ ಸುತ್ತ ಮತ್ತೆ ಏನಾದ್ರೂ ತೆಂಗಿನ ಗಿಡಗಳು ಅವನ್ನ ಹಾಕಿದ್ರ? ತೆಂಗಿನ ಗಿಡಗಳು ಒಂದು 10-12 ಮನೆಗೋಸ್ಕರ ಹಾಕೊಂಡಿದ್ವಿ. ಮನೆಗೋಸ್ಕರ ತೆಂಗಿನ ಗಿಡ ಹಾಕ್ಬಹುದು, ಹಾಕ್ಬಾರ್ದು ಅಂತಲ್ಲ, ಸೋಲೆ ಹಾಕ್ತಾವ ಅಡಿಕೆ ಗಿಡಕ್ಕೆ, ಅಡಿಕೆ ಗಿಡಕ್ಕೆ ಸೋಲೆ. ಆಮೇಲೆ ಇದು ತೆಂಗಿನಕಾಯಿ ಬಿಡ್ತಾವಲ್ಲ ಅಳಿಲೆ ದಾಂದ್ಲಿ, ಅಕ್ಕಿ ಪಕ್ಷಿಗಳು ದಾಂದ್ಲಿ ಜಾಸ್ತಿ ಆಗುತ್ತೆ, ಜಾಸ್ತಿ. ಎಷ್ಟೋ ಜನ ತೆಂಗಿನ ಗಿಡ ಹಾಕಿರೋರು ಕೂಡ ತಗ್ಸಿದ್ದಾರೆ ತೋಟಗಳಾಗಿರೋ. ಅಡಿಕೆ ಗಿಡ ಸುತ್ತ ತೆಂಗಿನ ಗಿಡ ಇರಬಾರ್ದು ಅಂತೀರ? ತೆಂಗಿನ ಗಿಡ ಇರ್ಬೇಕು, ಇರಬಾರ್ದು ಅಂತಲ್ಲ, ಸೋಲೆ. ಒಂದು ತೆಂಗಿನ ಮರ 5-6 ಗಿಡ ಫಸ್ಲಿ ಬಿಡಕ್ ಆಗಲ್ಲ ಅದು. ಓಹೋ, ಆ ತರ. ಆಮೇಲೆ ಕೆಳಗಡೆ ಬೇರ್ ಇದೆಯಲ್ಲ, ಬೇರನ್ನು ಫಲವತ್ ಕೊಡಲ್ಲ ಅಡಿಕೆ ಗಿಡಕ್ಕೆ. 4-5 ಗಿಡ ಅಂತೂ ಫಸ್ಲು ಬಿಡಕ್ ಆಗಲ್ಲ, ಫಸ್ಲು ಬಿಡಕ್ ಆಗಲ್ಲ. ಅಂದ್ರೆ ಈಗ ಸುತ್ತ ನೀವು ಬಾಳೆ ಹಾಕಿರೋದು ಅನುಕೂಲ ಆಗುತ್ತಾ? ಬಾಳೆ ಹಾಕಿದ್ ಬಹಳ ಒಳ್ಳೇದ್ ಸರ್. ಯಾವುದೇ ರೈತರಾಗ್ಲಿ, ನಾವು ಹೊಸದಾಗಿ ಅಡಿಕೆ ಗಿಡ ಏನಾರ ಹಾಕಿದ್ವಿ ಅಂದ್ರೆ ಬಾಳೆ ಹಾಕಿದ್ ಬಹಳ ಒಳ್ಳೇದು, ಸುತ್ತ ಬಾಳೆ ಹಾಕಿದ್ರೆ ಒಳ್ಳೇದಂತಾರೆ, ಬಹಳ ತಂಪಿರುತ್ತೆ ಅದು. ಮತ್ತೆ ಬಾಳೆಗೊನೆ ಬಿಡ್ತವೆ, ಅದು ಲಾಭದಾಯಕ ಅಂತೀರ? ನಾನು ಬಾಳೆಗೊನೆ ಒಂದೊಂದು 2-2 ಸಿಗ್ತಾವ ಸರ್, ತಂದು ಕೊಡ್ತೀನಿ. ಆಮೇಲೆ ಮನೆಗೆ ಬಾಳೆಹಣ್ಣು ಆಗುತ್ತೆ, ಮನೆಗೆ ತಿಂತೀವಿ. ಆಮೇಲೆ ಹಬ್ಬ ಹುಣ್ಣಿಮೆಗೆ ಬಾಳೆ ಎಲೆ, ಯಾರಿಗೂ ಎಲ್ಲಿ ಹೊರಗಡೆ ಯಾವ್ದಕ್ಕೂ ಹೋಗಲ್ಲ ನಾನು, ಪ್ರತಿ ಒಂದು ತೋಟದಲ್ಲಿ ಇದನ್ನ ಮಾಡಿದೀನಿ. ಪ್ರತಿ ಒಂದು ನಮ್ ಗೇಟ್ ಬಿಟ್ಟು ಹೊರಗಡೆ ಯಾವ್ದಕ್ಕೂ ಹೋಗಲ್ಲ, ಯಾವ್ದಕ್ಕೂ ಹೋಗಲ್ಲ. ಏನೇನು ಬೆಳೆದ್ಕಂತ ಇದ್ರೆ ಪ್ರತಿಯೊಂದು? ಅಂದ್ರೆ ಪ್ರತಿಯೊಂದು ಅಂದ್ರೆ ಟೊಮೆಟೊ ಹಾಕ್ತೀನಿ, ತರಕಾರಿಗಳು, ಮನೆ ಬೇಕಾದ ತರಕಾರಿ ಎಲ್ಲ ಅಲ್ಲೇ ಬೆಳ್ಕೊಂತೀವಿ. ಒಂದೊಂದು ಟ್ರೈ ತಗೊಂಡೋಗಿ, 100 ಸೊಸೆ ಸಿಗುತ್ತಲ್ಲ, ಅದನ್ನ ತಗೊಂಡೋಗಿ ಹಾಕ್ತೀನಿ, ಹಾಕಿಬಿಟ್ಟು ಮನೆಗೆ ಉಪಯೋಗಿಸ್ತೀನಿ. ನಾವೇ ಮಾರಾಟ ಗಿರಾಟ ಏನು ಮಾಡಲ್ಲ, ಬಾಳೆಗೊನೆ ಮಟ್ಟಿಗೆ ಜಾಸ್ತಿ ಬಂದಾಗ ಮಾರಾಟ ಮಾಡ್ತಾರೆ. ಹಣ್ಣಿನ ಸಸ್ಯಗಳು ಬೇರೆ ಬೇರೆ ಏನಾದ್ರೂ ತಿನ್ನ ಮನೆಗೆ ತಿನ್ಲಿಕ್ಕೆ ಹಾಕಿದೀನಿ? ಇದು ಪಪ್ಪಾಯಿ ಹಾಕಿದೀನಿ, ಆಮೇಲೆ ಬುಕ್ಕೆ ಗಿಡ ಹಾಕಿದೀನಿ, ಸೀತಾಪತ್ಲ ಎಲ್ಲ ಹಾಕಿದೆ. ಎಲ್ಲವೂ ಮನೆಗೆ ಬೇಕಾದಷ್ಟು ಹಣ್ಣುಗಳನ್ನೆಲ್ಲ ನೀವು ಅಲ್ಲೇ ಮಾಡ್ಕೊಳ್ತೀರಾ? ಮೈಸೂರು ಮಲ್ಲಿಗೆ ಹೂ ಹಾಕಿದ್ದೀನಿ. ವೆರಿ ಗುಡ್. ಆಮೇಲೆ ದಾಸವಾಳ ಒಂದು ಎರಡು ಮೂರು ವೆರೈಟೀಸ್ ದಾಸವಾಳ ಬೇಕಾದಷ್ಟು ಹೂ ಬಿಡುತ್ತೆ. ಹೂ ಬಿಡುತ್ತೆ, ಮನಸ್ಸಿ ತೃಪ್ತಿ ಆಗ ಪೂಜೆ ಮಾಡ್ತೀವಿ. ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ರು. ತೋಟ ಸುತ್ತ ಈಗ ಬೇರೆ ಬೇರೆ ಅರಣ್ಯ ಸಸ್ಯಗಳು ಹಾಕ್ಬೇಕಪ್ಪ? ಹಾಕಿದ್ದೆ ಸರ್, ತೇಗ ಸಿಲ್ವರ್ ಎಲ್ಲ ಹಾಕ್ಸಿದ್ದೆ. ತೇಗ ಹಾಕಿದ್ರೆ ಏನಾಗುತ್ತೆ ಸರ್ ಅಂದ್ರೆ, ತೇಗದ್ದು ಭಾರಿ ಬೇರು, ಬೇರು ಬಹಳ, ತೆಂಗಿನ ಗಿಡಕ್ಕಿನ್ನೂ ಭಾರಿ ಬೇರು, ಆಮೇಲೆ ಈಟ್ ಜಾಸ್ತಿ, ಆಮೇಲೆ ಅಡಿಕೆ ಗಿಡಕ್ಕೆ ಅಷ್ಟು ಇದು ಕೊಡಲ್ಲ. ಹಂಗಾಗ್ಬಿಟ್ಟು ಬರೀ ಬಾಳೆ ಒಂದೇ ಹಾಕಿ ಸುಮ್ಮನೆ ಆಗಿದ್ರ? ಬಾಳೆನೂ ಸಾಕಷ್ಟು ಬೇರು ಬಿಡುತ್ತೆ, ಪೋಷಕಾಂಶಗಳಲ್ಲಿ ಅದೇ ಬಾಳೆ ಏನು ಎಫೆಕ್ಟ್ ಕೊಡಲ್ಲ, ಗೊಬ್ಬರ ಚೆನ್ನಾಗಿ ಕೊಡುತ್ತೆ ಸರ್. ಅದೇ ಬಾಳೆ ತಂಪಿರುತ್ತೆ, ಬೇರು ಅಷ್ಟು ಇರಲ್ಲ. ಪಕ್ಕದ್ದೆಲ್ಲ ಸೊಸೆ ಕಟ್ ಮಾಡ್ಬಿಡ್ತೀವಿ, ಒಂದು ಇದರಲ್ಲಿ ಎರಡ ಒಂದ ಬಿಡ್ತೀವಿ, ಬಿಟ್ಕಂತೀರ. ಮತ್ತೆ ಇದೆಲ್ಲ ಸುತ್ತ ತಂತಿ ಬೇಲಿ ಮಾಡಿಸಿದ್ರ? ಎಲ್ಲ ತಂತಿ ಬೇಲಿ ಗೇಟು ಎಲ್ಲ ಮಾಡಿಸ್ಬಿಟ್ಟಿದ್ವಿ. ಯಾವ ಕುರಿ ಮೇಕೆ ಯಾವ ಒಳಗಡೆ ಬರಂಗಿಲ್ಲ. ಅದಕ್ಕೆಲ್ಲ ಎಷ್ಟು ಖರ್ಚು ಬಂತು? ಸ್ಟಾರ್ಟಿಂಗ್ ಎಲ್ಲ ನಾನು ಮಾಡಿಸ್ಬಿಟ್ಟೆ. ಅಡಿಕೆ ಗಿಡ ಹಾಕೋದಕ್ಕಿಂತ ಮುಂಚೆನೆ ಎಲ್ಲ ತಂತಿ ಬೇಲಿ ಹಾಕಿ ಎಲ್ಲ ಇದು ಮಾಡಿದ್ದೆ. ಮನೆ ಕಟ್ಟಿದ ಮೇಲೆ ಎಲ್ಲ ಮತ್ತೆ ಸುತ್ತಲೂಕ್ಕೆಲ್ಲ ಕಾಂಪೌಂಡ್ ಹಾಕಿ ಗೇಟ್ ಮಾಡಿ ಇದು ಮಾಡಿ. ಸುತ್ತ ತಂತಿ ಬೇಲಿ ಹಾಕ್ಲಿಕ್ಕೆಲ್ಲ ಎಷ್ಟು ಖರ್ಚು ಬಂತು? ಅವಾಗ ಕಡಿಮೆ ಇತ್ತು ಸರ್, ಒಂದು 1,00,000 ರೂಪಾಯಿ ಆಗಿರ್ಬೋದು ಎಲ್ಲ ಸೇರಿ. ಈಗೆಲ್ಲ ಜಾಸ್ತಿ ಆಗುತ್ತೆ. 300 ರೂಪಾಯಿ ಒಂದು ಕಂಬ, ಬರೀ ಹಾಕಕ್ 150 ರೂಪಾಯಿ ಒಂದು ಕಂಬ ಕೇಳ್ತಾರೆ. ಈಗೆಲ್ಲ ಬಹಳ ಕಷ್ಟ. ಈಗೆಲ್ಲ 3 ವರ್ಷ ಆಯ್ತು ಅವಲಕ್ಕಿ ಎಲ್ಲ ಮಾಡಿಸಿ. ಈಗ ವರ್ಷಕ್ಕೊಂದ್ಸರಿ 2 ಸರಿ ಎಲ್ಲ ಮೇಲ್ಗೊಬ್ಬರ ಕೊಡಬೇಕಾಗತ್ತೆ ತೋಟಕ್ಕೆ. ನೀವು ಈ ಕೊಟ್ಟಿಗೆ ಗೊಬ್ಬರ ಅಥವಾ ಬೇರೆ ಬೇರೆ ಏನ್ ಗೊಬ್ಬರ ಕೊಡ್ತೀರಾ? ವರ್ಷಕ್ಕೆ ನೋಡಿ ಸರ್, ಹೆಚ್ಚು ಕಮ್ಮಿ 1.5 ರಿಂದ 2 ಲಕ್ಷ ರೂಪಾಯಿ ನಾನು ಖರ್ಚು ಮಾಡ್ತೇನೆ. ಗೊಬ್ಬರ, ಮಣ್ಣು, ಮಣ್ಣೇನು ಸಾಕಷ್ಟು ಹೊಡೆಸಿದ್ದೆ, ಇನ್ನು ಸ್ಟಾಕ್ ಮಾಡಿದ್ದಿತ್ತು, ಒಂದೊಂದು ಪುಟ್ಟಿ ಹಾಕಿಸ್ತೇನೆ. ದನಿನ ಗೊಬ್ಬರ ಹಾಕಿಸಿದಾಗ, ಬೇರೆ ಟ್ಯಾಕ್ಟ್ರಿ ಹೊಡೆಸೋದು, ಬೋರ್ಗಳು ಕೆಟ್ಟ ರಿಪೇರಿ ಎಲ್ಲ, 1.5 ಲಕ್ಷ 2 ಲಕ್ಷ ರೂಪಾಯಿ ಮೇಂಟೆನೆನ್ಸ್ ಇರುತ್ತೆ, ವರ್ಷಕ್ಕೆ ಖರ್ಚು ಮಾಡ್ತೀರ. ಯಾವ ಸಮಯದಲ್ಲಿ ಕೊಡ್ತೀರಾ ಗೊಬ್ಬರ, ಕೊಟ್ಟಿಗೆ ಗೊಬ್ಬರನ ತೋಟಕ್ಕೆ? ಈಗ ಅಡಿಕೆ ಲಾಸ್ಟ್ ಬರುತ್ತಲ್ಲ, ಕಟಾವಾದ ನಂತರ ಲಾಸ್ಟ್ ಇನ್ನೊಂದು ತಿಂಗಳೊಳಗೆ ಖಾಲಿ ಆಗುತ್ತೆ ಅನ್ನೋದ್ರೆ ಕೊಡ್ತೀವಿ ಕೊಟ್ಟಿಗೆ ಗೊಬ್ಬರ. ಅವಾಗ ಕೊಟ್ಟಾಗ ಈ ಮತ್ತೆ ನೆಕ್ಸ್ಟ್ ಹೊಟ್ಟೆ ಆಗುತ್ತಲ್ಲ ಒಂಬಾಳೆ, ಅವಾಗ ಅದಕ್ಕೆ ಇದಾಗುತ್ತೆ. ಮತ್ತೆ ಅಡಿಕೆಗೆಲ್ಲ ಸಾಕಷ್ಟು ಕೀಟ ರೋಗಗಳ ಬಾಧೆ ಕಂಡುಬರುತ್ತೆ ಅಂತಾರೆ, ಏನೇ ಕೀಟ ಅದೇನು ಅಂತ ನನಗೇನು ತೊಂದರೆ ಆಗಿಲ್ಲ. ಎಲ್ಲಾರ ಒಂದೊಂದು ಬೀಳ್ತಾ ಸುಳಿ ರೋಗ, ಅದನ್ನ ಇಮ್ಮಿಡಿಯೇಟ್ ತೆಗೆಸಿ ಮತ್ತೆ ಸೊಸೆ ಹಾಕಿಸ್ತೇನೆ. ಆಮೇಲೆ ನಂದು ಆರ್ಗ್ಯಾನಿಕ್ ಇದೆ, ಯಾಟ್ಸಾಪ್ ಅಂತಂದು, ಅದನ್ನು ವರ್ಷದಲ್ಲಿ 3 ಸರಿ ಕೊಡ್ತೀನಿ ನಾನು. ಒಂದೊಂದ್ಸರಿಗೆ 25,000 ರೂಪಾಯಿ ಖರ್ಚು ಬರುತ್ತೆ. ಅದು ಅದೊಂದು 5 ಕ್ವಾಲಿಟಿ ಬರುತ್ತೆ, ಅದನ್ನೆಲ್ಲ ಡ್ರಮ್ ಒಳಗೆ ಕಲಿಸಿಬಿಟ್ಟು ಅದನ್ನೆಲ್ಲ ಒಂದೊಂದು ಲೀಟರ್ ಹಾಕಿಸ್ತೀನಿ ಗಿಡಗಳಿಗೆ ಗಿಡಗಳಿಗೆ. ಹಂಗಾಗಿ ನಮ್ಮ ಯಾವ ರೋಗನೂ ಇಲ್ಲ. ಅಕಸ್ಮಾತ್ ಎಲ್ಲಾರು ಬಿದ್ರು ಆ ಇಮಿಡಿಯೇಟ್ ತೆಗೆಸಿ ಚೇಂಜ್ ಮಾಡ್ಬಿಡ್ತೀನಿ, ಚೇಂಜ್ ಮಾಡ್ತಾರೆ. ಸೊಸೆ ರೆಡಿ ಇಟ್ಟಾಗ್ತೀನಿ, ಈಗಲೂ ಈಗ ಗೋಟಿ ಹಾಕಿದ್ದೀನಿ, ಮಾಡಿಸ್ಬೇಕು, ರೆಡಿ ಮಾಡಿಸ್ಬೇಕು. ಇದೆಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡೋದ ಹೆಂಗ್ ಮಾಡ್ತೀರಾ? ಈಗ ಮಾಡ್ಬೋದು ಸರ್, ಮನೆಯಲ್ಲಿ ಯಾರು ಮಾಡಾರಿಲ್ಲಲ್ಲ, ಒಬ್ರು ಸಿಗಲ್ಲ ಈಗ. ಹೌದು, ಕೂಲರ್ ಅಂತೂ ಒಬ್ರು ಸಿಗಲ್ಲ, ಸಿಕ್ಕರು ಎಂತಾನು ನಮ್ ಜೊತೆಗ್ ಬೀಳ ಅಂತಾನೆ ಬೀಳೋದು ಸಿಗ್ತಾನೆ. ಅದಕ್ಕೋ ಆ ಪ್ರಾಬ್ಲಮ್ಗೋಸ್ಕರ ಮತ್ತೇನು ಮಾಡಕ್ಕಾಗದ್ಮೇಲೆ ಏನ್ ಮಾಡಕ್ಕಾಗುತ್ತೆ ಕೊಡ್ಲೇಬೇಕು. ಕೇಣಿ ಕಂಟ್ಯಾಕ್ಟ್ ಕೊಡ್ತೀರಾ? ಇಲ್ಲ, ಹಸೆಕಾಯಿ ಬಂದ್ರೆ ಹಸೆಕಾಯಿ ಕೊಡ್ತೀನಿ, ಇಲ್ಲ ಒಣಡಿಕೆ ಬಂದ್ರೆ ಒಣಡಿಕೆಗೆ, ಕೇಣಿ ಅಂದ್ರೆ ಕೇಣಿ, ಯಾವ ತರ ಬೇಕಾದ್ರೆ ಹಂಗೆ ಕೊಡ್ತೀನಿ. ಯಾವ್ದು ಕೊಟ್ರೆ ಅನುಕೂಲ ಅಂತೀರ? ಒಣಡಿಕೆ ಕೊಟ್ರೆ ಅನುಕೂಲ ಸರ್. ಈ ವರ್ಷ ಒಂದ್ ಸ್ವಲ್ಪ ರೈತರಿಗೆ ಕೊಟ್ಟರಿ, ಕೆಲವು ನೋವುಗಳು ಆಗಿದಾವೆ, ಪೇಮೆಂಟ್ಗಳು ಬಂದಿಲ್ಲ, ಅವರಿಗೆ ಇಳುವರಿ ಬಂದಿಲ್ಲ ಅಂತ ಕೆಲವರು ಇದು ಮಾಡಿದ್ದಾರೆ. ಹಂಗಾಗಿ ನಮ್ದೇನ ಎಲ್ಲ ಸರಿ ಹೋಯ್ತು. ಈ ವರ್ಷ ನೀವು ಒಣಡಿಕೆ ಕೊಟ್ರೆ? ಒಣಡಿಕೆ ಕೊಟ್ಟಿದ್ದೆ. ಒಣಡಿಕೆ ಕೊಟ್ರೆ ಹೆಂಗ್? ಒಂದು ಕ್ವಿಂಟಲ್ ಹಸಿಕಾಯಿ, ಕ್ವಿಂಟಲ್ ಹಸೆಕಾಯಿಗೆ 14.5 ಕೆಜಿ ಹಂಗೆ ಕೊಟ್ಟಿದ್ದೆ. 14.5 ಕೆಜಿ ಹಂಗೆ ಕೊಡ್ತಾರ? ಅದೇ ಅನುಕೂಲ ಅಂತೀರಾ? ಆತರ ಕೊಡದೆ ಅನುಕೂಲ? ಅನುಕೂಲ ಆಯ್ತು. ಈಗ ಈ ತರ ಈ ವರ್ಷದಂತ ಇದಾದ್ರೆ ಸುಮ್ನೆ ಹಸೆ ಅಡಿಕೆ ಕೊಡೋದು ಬೆಸ್ಟ್. ಅವತ್ತಿನ ಮಾರ್ಕೆಟ್ ರೇಟ್ ಏನಿರುತ್ತೋ ಕೊಟ್ಟು ಸುಮ್ನೆ ಬೆಸ್ಟ್ ಅನ್ಸುತ್ತೆ. ಹೌದು, ಇಲ್ಲಾಂದ್ರೆ ಬಹಳ ನೋವಾಗುತ್ತೆ. ನೋವಾಗುತ್ತೆ, ಅವ್ರು ನಮ್ಗೆ ಇಳುವರಿ ಬರಲ್ಲ ಅಂತಂದು ಅವ್ರು ಮತ್ತೆ 1/2 ಕೆಜಿ ಅವ್ರು ಹೇಳಿದಂಗೆ ನಾವು ಕೇಳಬೇಕಾಗುತ್ತೆ. ಹೌದು. ಒಟ್ಟಾರಿಯಾಗಿ ಈಗ ತೋಟ ನಿರ್ವಹಣೆ ಮಾಡ್ಲಿಕ್ಕೆ ವರ್ಷಕ್ಕೆಲ್ಲ ಎಷ್ಟು ಖರ್ಚು ಮಾಡ್ತೀರಾ? ಅದೇ ಹೇಳಿದ್ನ ಸರ್, 1.5 ರಿಂದ 2 ಸಾವಿರ 2 ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಾ? ನೀವು ಈಗ ಒಂದು 18 ಕ್ವಿಂಟಲ್ ಅಡಿಕೆ ಬಂತು ಅಂದ್ರೆಲ್ಲ ಮಾರಾಟ ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ ಆದಾಯ? 50,000 ರೂಪಾಯಿ ಅವರೇಜ್ ಇಟ್ಕೊಳ್ರಿ. 9 ಲಕ್ಷ ರೂಪಾಯಿ 9 ಲಕ್ಷ ರೂಪಾಯಿ ಆಗುತ್ತೆ. ಒಂದ್ 2 ಲಕ್ಷ ರೂಪಾಯಿ ನಿರ್ವಹಣೆ ಖರ್ಚು ಮಾಡ್ತೀರಾ ಒಟ್ಟು? ನಮಗೇನು, ನಮ್ ತೋಟ ಬಂದು ಕುತ್ಕೊಂಡ್ರೆ ಸುಂದರವಾಗಿ ಇರಬೇಕು. ಆ ದುಡ್ಡಿನ ಪ್ರಶ್ನೆ ಇಲ್ಲ, ಒಟ್ಟು ಚೆನ್ನಾಗಿರಬೇಕು, ನೀಟಾಗಿರ್ಬೇಕು, ಚೆನ್ನಾಗಿರ್ಬೇಕು. ಮತ್ತೆ ಈಗ ಈ ಫಸಲಿ ಬಂದಂತ ತೋಟದಲ್ಲಿ ಸಾಕಷ್ಟು ಜನ ವಿಳ್ಳೆದೆಲೆ, ಕಾಳುಮೆಣಸು, ಏಲಕ್ಕಿ ಈ ತರ ಸಾಂಬಾರ್ ಪದಾರ್ಥ ಬೆಳೆಗಳನ್ನು ಎಲ್ಲ ಬೆಳೀತಾರೆ, ನೀವೇನು ಆತರ ಮಧ್ಯದಲ್ಲಿ ಅಂತರ ಬೆಳೆಗಳು ಬೆಳೀಲಿಕ್ಕೆ ಹೊರಟಿಲ್ಲ? ಏನ್ ಬೇಕಾದ್ರೂ ಮಾಡ್ಬೋದು ಸರ್, ಲೇಬರ್ಗಳು ಪ್ರಾಬ್ಲಮ್ ಮೇನ್. ಲೇಬರ್ ಅಂತೂ ಸಿಗೋದೇ ಇಲ್ಲ, ಒಬ್ರು ಸಿಗಲ್ಲ. ಮಾಡಿದ್ರೆ ನಾವು ಮಾಡ್ಕೋಬೇಕು, ಇಲ್ಲಾಂದ್ರೆ ಇಲ್ಲ. ಅಲ್ಲಿಗೂ ಕಾಳುಮೆಣಸು ಹಾಕಿದ್ದೀನಿ ಒಂದು 500, ನಾನೇ ಕಟ್ತೀನಿ. ಕಾಳುಮೆಣಸು ಎಲ್ಲಿಂದ ತಾಮಂದ್ರಿ ಸಸಿ? ಹಾಸನದಿಂದ. ಹಾಸನದಿಂದ ತಾಮಂದ್ರಿ. ಯಾಕೆ ಕಾಳುಮೆಣಸು ಬೆಳಿಬೇಕಂತ ಆಸಕ್ತಿ? ನನ್ನ ಮಗ ಹೋಗಿದ್ದ, ಕಾಳುಮೆಣಸು ಹಾಕೋಣ ಅಂತ ಹಾಕಿದ್ದೆ. ಹಾಕಿದ್ರ ಮತ್ತೆ ಈ ಕಾಳುಮೆಣಸು ಲಾಭದಾಯಕ ಅಂತೀರ? ಅದಿನ್ನು ಏನೋ ಐಡಿಯಾ ಇಲ್ಲ ಸರ್, ಬಂದ್ಮೇಲೆ. ಇಳುವರಿ ಬರ್ತಾ ಏನೂ ಇಲ್ಲ, ಇನ್ನು ಒಂದು ಒಂದೂವರೆ ವರ್ಷ ಆಗಿದೆ ಹಾಕಿ. ಎಷ್ಟು ವರ್ಷಕ್ಕೆ ಇಳುವರಿ ಬರುತ್ತೆ ಅದು? 3 ವರ್ಷ ಬೇಕಂತ ಸರ್ ಬರಕದು. ಓಹೋ, 3 ವರ್ಷ. 3 ವರ್ಷ ಬೇಕಂತ. 3 ವರ್ಷದ ನಂತರ ಇಳುವರಿ ಕಾಣ್ಬೋದು ನಾವು. ಮತ್ತೆ ಈಗ 2 ಎಕರೆ ತೋಟ ಇದ್ದನು, ಮತ್ತೆ ಒಂದ್ 4 ಎಕರೆ ತೋಟ ಮಾಡಕ್ ಹೊರಟಿದ್ದೀವಿ ಅಂತಂದ್ರೆ ಅದ್ರಲ್ಲಿ ಏನ್ ಬೆಳೆ ಬೆಳಿಬೇಕಂತ ಮಾಡಿದ್ರ? ಅದೇ ಈಗ ಅಡಿಕೆ ಬಾಳೆ ಹಾಕ್ಬೇಕು ಅಂತ ಐತೆ. ಈಗ TCಗೆ ನಾನು ಓಡಾಡ್ತಾ ಇದ್ದೀನಿ, TCದೇನೋ ಪ್ರಾಬ್ಲಮ್ ಆಗಿದೆ, ಅದನ್ನು ಸಾಲ್ವ್ ಮಾಡ್ಕೊಂಡು ಏನಾದ್ರು ಮಾಡ್ಬೇಕು ಅಂತ ಅಂದ್ರೆ ಅದು ಇದಕ್ಕಿನ್ನು ಚೆನ್ನಾಗ್ ಮಾಡ್ಸಿದ್ದೀನಿ ಜಮೀನು. ಓಹೋ, ಟಿಪ್ಪರ್ ಲಾರಾಗ ಓಡಿಸಿದ್ದೀನಿ ಮಣ್ಣು. ಈಗ 3 ವರ್ಷ ಆತು ಓಡಿಸಿ, ಎಲ್ಲ ಸುತ್ತಲೂ ಕಲ್ ಕಂಬ ತಂತಿ ಬೇಲಿ ಎಲ್ಲ ರೆಡಿ ಮಾಡಿಸಿ ರೆಡಿ ಮಾಡಿದ್ರ? ಮೊನ್ನೆ ಒಂದ್ 3 ಬೋರು ಹಾಕ್ಸಿದೆ. ನೀರ್ ಚೆನ್ನಾಗಿ ಬಿದ್ದಿದಾವ? ನೀರು ಬಿದ್ದಿದಾವ, ಒಂದು 4-5 ಇಂಚ್ ನೀರು 3 ಬೋರಿಂದ ಬರುತ್ತೆ. ಬರುತ್ತೆ, ಒಂದು ಬೋರ್ ಎಕ್ಸ್ಟ್ರಾ ಇರ್ಲಿ ಅಂತ ಓಡಿಸಿದೆ. ಆಮೇಲೆ ಸೊಸೆ ಕಟ್ಟಿದ ಮೇಲೆ ಬರಲ್ಲ, ಏನು ಮಾಡಕ್ ಬರಲ್ಲ ಅಂತ ಒಂದು ಎಕ್ಸ್ಟ್ರಾ ಇರ್ಲಿ ಅಂತ ಮಾಡಿಸಿದೆ. ಈಗ ಒಂದೇ ತರ ಬೆಳೆಗಳು ಬೆಳಿಬಾರ್ದು ಅಂತ ವಿಜ್ಞಾನಿಗಳು ಹೇಳ್ತಿರ್ತಾರೆ. ಈಗ ಆಲ್ರೆಡಿ 2 ಎಕರೆ ತೋಟ ಇತ್ತು ನಿಮ್ದು, ಇದಕ್ಕೂ ಮತ್ತೆ ಯಾಕೆ ಅಡಿಕೆ ಹಾಕ್ತಾರ? ತೆಂಗು ಎಲ್ಲ ಒಳ್ಳೆ ಬೆಲೆ ಐತಲ್ಲ, ತೆಂಗು ಬೇರೆ ಬೇರೆ ಬೆಳೆಗಳು ಹಾಕ್ಬೋದಿತ್ತಲ್ಲ. ಇನ್ನು ನಂದು ಏನ್ ಮಾಡಬೇಕು ಅಂತ ಯೋಜನೆ ಇಲ್ಲ, ಒಟ್ಟು TC ಆಗ್ಬೇಕು. ನೀ ಎಲ್ಲ ಕಂಪ್ಲೀಟ್ ಪೈಪ್ ಲೈನ್ ಅದೆಲ್ಲ ಮಾಡಿದ್ಮೇಲೆ ಆ ದೈವದಲ್ಲಿ ಏನಿದೆಯಾ ಅದನ್ ಮಾಡ್ತೇನೆ. ಏನ್ ಮಾಡ್ಬೇಕಂತ ಆಮೇಲೆ ಮುಂದೆ ನಿರ್ಧಾರ ಮಾಡೋದಂತ. ಇದನ್ನೇ ಹಾಕ್ಬೇಕು ಅದನ್ನೇ ಹಾಕ್ಬೇಕು ಅಂತಿಲ್ಲ, ಒಟ್ಟು ಮಾಡ್ಬೇಕು ಮಾಡು. ಈಗ ಮೈನ್ ಏನ್ ಬೇಕಾದ್ರೂ ಮಾಡ್ಬೋದು ಸರ್, ಲೇಬರ್ಗಳು ಸಿಗಲ್ಲ, ಅಷ್ಟೇ ಮೈನ್ ಪ್ರಾಬ್ಲಮ್. ಯಾಕೆ ಕೂಲರ್ ಸಮಸ್ಯೆ ಇಷ್ಟಂತ ಕಾಡುತ್ತೆ ರೈತರು? ಕೂಲರ್ ಸಮಸ್ಯೆ ಯಾಕೆ ಆಯ್ತು ಅಂದ್ರೆ ಎಲ್ಲ ಫ್ರೀ ಮಾಡಿಬಿಟ್ರಲ್ ಸರ್, 5 ಯೋಜನೆಗಳು ಫ್ರೀ ಮಾಡಿದ್ರಲ್ಲ, ಯಾಕೆ ನಾವು ಕೆಲಸ ಮಾಡ್ಬೇಕು, ಯಾಕೆ ದಣಿಬೇಕು ನಾವು? ಓಹೋ, ಆರಾಮಾಗಿರೋಣ. ಹಿಂಗೆ ಈಗ ನೋಡ್ರಿ ನೀವು, ಅಕಸ್ಮಾತ್ ಯಾವ್ದ ಹೋದ ಒಂದು ಬಂತು ಅಲ್ಲಿ ಕುಡ್ದ ಅಲ್ಲಿ ಮಕ್ಕಂಡ ಅಷ್ಟೇ ಅಂತಾರು. ಅವತ್ತಿಂದ ಏನೈತೆ ಕೆಲಸ ಕಷ್ಟಕ್ಕೆ ಮಾತ್ರ ನೋಡ್ಕಂತಾರೆ, ನಾಳೆ ಉಳಿಸಲ್ಲ ಅವರು, ನಾಳೆ ಉಳಿಸೋದೇ ಇಲ್ಲ ಅವರು. ಈ ತರ ನಡೀತೈತಿ ಈಗ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮೊದ್ಲು ನಿಮ್ ಕಾಲದಲ್ಲೆಲ್ಲ ಹೆಂಗಿತ್ತು? ಸಿಗಾರು ಚೆನ್ನಾಗಿ ಕೃಷಿ ಬದುಕು, ಆಮೇಲೆ ಒಂದು ಗೌರವಯುತವಾಗಿ ಕೆಲಸಗಳು ಮಾಡೋರು. ಹೌದು, ಈಗ ಅವ್ನು ಹೊಲ್ದಾಗ ಬಂದಿರ್ತಾನೆ, ಏನಪ್ಪ ಇದು ನಿಂಗ್ ಮಾಡ ಅಂದ್ರೆ ಅಲ್ಲಿಂದ ಅಲ್ಲೇ ಹೊರಟ ನಾಳೆ ಮತ್ತೆ ಕೆಲ್ಸಕ್ಕೆ ಬರಲ್ಲ, ಬರೋದಿಲ್ಲ, ಬರೋದೇ ಇಲ್ಲ. ನಾವೇನ ಅವನಿಗೆ ಸಲಹೆ ಮಾಡಿದ್ರು ಬರಲ್ಲ, ಏನು ಅನ್ನೋದು ಕಷ್ಟ ಆಗ್ಬಿಡುತ್ತೆ ಕೂಲರ್ನ. ಆ ತರ ಬಂದ್ಬಿಟ್ಟಿದೀವ ಬಂದಿದೆ. ಹೌದು, ಅದು ಅಂತ ಆಕಸ್ಮಿಕವಾಗಿ ಎಂತನಾದ್ರು ಸಿಕ್ಕರೆ ಅವ್ನ್ ಕುಡ್ಕ ಸಿಗೋದು, ಅವ್ನ್ ನಿಂತ್ಕೊಳಕ್ ಆಗಲ್ಲ. ಸರಿ, ಕೆಲಸ ಮಾಡೋದು ಹೊಲ್ದಾಗ ಬರೋದಕ್ಕಿಂತ ಮುಂಚೆ ಹಣ 100 ರೂಪಾಯಿ ಕೊಡೋಣ ಇಲ್ಲಿ, ನಾನು ಇದನ್ ತರೋ ಸ್ಟಾರ್ ತರೋ ಹೋಗ್ತಾನೆ, 100 ರೂಪಾಯಿ ಕುಡಿದು ಬರ್ತಾನೆ. ಅವನಿಗೆ ಊಟ ಇಲ್ಲದ್ರು ಪರವಾಗಿಲ್ಲ, ಅದು ಬೇಕು ಬೇಕು. ಈ ತರ ಆಗಿದೆ ನೋಡ್ರಿ, ಈ ತರ ಆಗಿದೆ. ಮೊದಲಲ್ಲೆಲ್ಲ ನಿಮ್ ಕಾಲದಲ್ಲಿ ಸಾಕಷ್ಟು ಮಳೆ ಬರ್ತಿತ್ತು, ಪ್ರತಿಯೊಬ್ರು ಎತ್ತು ಒಳ್ಳೆ ಪೌಷ್ಟಿಕ ಆಹಾರ ತಿಂತಿದ್ರು. ಇವತ್ತೆಲ್ಲ ಕೆಮಿಕಲ್ ತಿಂತಿರೋದು, ಒಂದು ತರಕಾರಿ ತಾಳ್ರಿ, ಒಂದು ಏನೇ ತಾಳ್ರಿ, ವಿಷದ ಆಹಾರಗಳೇ ತಿಂತಿರೋದು, ತಿಂತಿದ್ರು. ಹಂಗಾಗಿ ಮನುಷ್ಯನು ಯಾವ ಒಂದು ಇದು ಇಲ್ಲ, ಶಕ್ತಿ ಇಲ್ಲ. ಮೊನ್ನೆ ಇದು ಈ ಕೊರೋನಾ ಬೇರೆ ಬಂತಲ್ಲ, ಆಗಿಂದಾನು ಜನ ಬಹಳ ಜನ ವೀಕ್ ಆಗಿ ಹೋಗಿದ್ದಾರೆ. ಮತ್ತೆ ಈ ಕೃಷಿ ಜೊತೆಗೆ ಏನಾದ್ರೂ ಉಪಕಸಬ್ ಮಾಡ್ಬೇಕಪ್ಪ, ಹಸು ಸಾಕಾಣಿಕೆ ಮಾಡೋದು, ಕುರಿ ಸಾಕಾಣಿಕೆ, ಏನ್ ಬೇಕಾದ್ರೂ ಮಾಡ್ಬೋದು ಸರ್. ಮಾಡಾರಿಲ್ಲದ ಏನ್ ಮಾಡ್ತೀರಾ? ಹೌದು, ಮಾಡಾರಿಲ್ಲದ ಏನ್ ಮಾಡ್ತೀರಾ? ನಿಮ್ಗೆ ಆಸಕ್ತಿ ಐತೆ, ಮಾಡಾರಿಲ್ಲ. ಹೌದು, ಏನ್ ಬೇಕಾದ್ರೂ ನನಗೆ ಮಾಡ್ಬೇಕು ಅನ್ನೋ ಶಕ್ತಿ ಇದೆ, ಆದ್ರೆ ಒಬ್ಬನೇನು ಮಾಡ್ಲಿಕ್ಕಾಗಲ್ಲ. ಹೌದು, ನಿಮ್ಗೆ ಮಕ್ಕಳಲ್ವಾ? ಇದಾರೆ, 2 ಹೆಣ್ಮಕ್ಳು, ಒಬ್ಬನ ಮಗ. ಮಗ ಮಗ ಏನಾದ್ರು ಸಹಾಯ ಮಾಡ್ತಾನೆ ತೋಟದಲ್ಲಿ? ಮಗ ಅವನಿಗೆ ಈ ಫೀಲ್ಡ್ ಗೊತ್ತಿಲ್ಲ, ಅವನು ಇಂಜಿನಿಯರ್ ಓದಿಸಿದೀನಿ. ಓಹೋ, ಈ ಇದು ಸುಜಿಲಾನ್ ವಿಂಡ್ ಪವರ್ ಅಲ್ಲಿ ವರ್ಕ್ ಮಾಡ್ತಾನೆ. ಅಲ್ಲಿ ವರ್ಕ್ ಮಾಡ್ತಾರೆ. ಕೃಷಿ ಬದುಕಲ್ಲಿ ನೀವು ಒಬ್ಬನೇ ನೋಡ್ಕೊಂತೀರ? ನಾ ಒಬ್ಬನೇ ಸರ್ ನೋಡ್ಕೊಳ್ಳೋದು. ಕಷ್ಟ ಆಗಲ್ವಾ? ಏನ್ ಮಾಡಿದ್ರಿ ಮತ್ತೆ, ಏನಾದ್ರು ದೈವ ಎಳ್ಕೊಂಡು ಹೋಗಿದೆ, ಮಾಡಿಸ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಮತ್ತೆ ನೋಡ್ರಿ, ಯಾರು ಸಪೋರ್ಟ್ ಮಾಡೋರಿಲ್ಲ, 2 ಎಕರೆ ತೋಟನೇ ಸಾಕಾಗಿತ್ತು, ಮತ್ತೆ 4 ಎಕರೆ ಮಾಡ್ಲಿಕ್ಕೆ ಹೊರಟಿದ್ರೆ? ಕೊರೋನಾ ಬರೋದಕ್ಕಿಂತ ಮುಂಚೆ ನಾನು ಬಹಳ ಚೆನ್ನಾಗಿ ಮಾಡಿಸ್ತೆ, 5 ವರ್ಷ ಇಲ್ಲಿಂದ ಓಡಾಡ್ಕೊಂಡು ಮಾಡಿಸ್ತೆ ನಾನು ತೋಟನು. ಇಲ್ಲಿಂದ ಓಡಾಡ್ಕೊಂಡು ದಿನ ಬೆಳಿಗ್ಗೆ ಹೋಗಿ ಸಾಯಂಕಾಲದ ತನಕ ಮಾಡಿಸ್ಕೊಂಡು ಬರ್ತಿದ್ದೆ. ಈ ಇವೆಲ್ಲ ಬಂದದ್ರಿಂದ ನೋವಾಗಿದೆ, ಕಷ್ಟ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ. ಅವಾಗಿನ್ನು ಮಾಡಿಸ್ಬೇಕಾದ್ರೆ ಏನು ಇದ್ದಿಲ್ಲ, ಮಾಡಿಸ್ತೆ ಧೈರ್ಯವಾಗಿ ಮಾಡಿಸೋಣ ಅಂತ. ಈ ಪರಿಸ್ಥಿತಿ ಹಿಂಗಾಯ್ತು, ಆದ್ರೂ ಮತ್ತೆ ಮಾಡಿದ್ವಿ ಬಿಡಬಾರ್ದು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡ್ರಿ, ನಿಮ್ಗೆ ಈಗ 67 ವರ್ಷ ಆದ್ರೂ ಇಷ್ಟೊಂದು ಆಸಕ್ತಿಯಿಂದ 2 ಎಕರೆ ತೋಟ ಮಾಡಿ ಮತ್ತೆ 4 ಎಕರೆ ತೋಟ ಮಾಡಿ ಕೊರಟಿದ್ರ. ಈಗ ನೋಡಿದ್ರೆಲ್ಲ ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸೇರ್ತಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ. ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ನೋಡಿ ಸರ್, ಕೆಲವರು ಇವತ್ತು ಬೇಕಾದಂತ ನೌಕರಿಯಲ್ಲಿದ್ದವ್ರು ಕೂಡ ಬಂದು ಕೆಲವರು ಮಾಡಿಸ್ತಾ ಇದ್ದಾರೆ ಇವತ್ತು ಜಮೀನು, ಇದರಲ್ಲೇ ನಮಗೆ ಚೆನ್ನಾಗಿದೆ ಅಂತ. ಕೆಲವರು ಮೈ ಬಗ್ಸಿ ಮಾಡಲ್ದಾರು ಆರಾಮ ಪ್ಯಾಂಟ್ ಶರ್ಟ್ ಹಾಕೊಂಡು ಅಲ್ಲಿ ಎ ಸಿ ರೂಮ್ನ ಕುತ್ಕೋಬೇಕು ಅಂತ ಅವ್ರಿಗೆ ಆಸೆ. ಅದು ಅದರಿಂದ ಏನು ಎಫೆಕ್ಟ್ ಅನ್ನೋದು ಅವ್ರ ಮುಂದಿನ ಲೈಫ್ ಇಲ್ಲ ಅವ್ರಿಗೆ. ಅವ್ರಿಗೇನೀಗ ಏನು ಇಂಜಿನಿಯರ್ಗಳು ಅದಾರ, ಅವ್ರಿಗೆ 20 ವರ್ಷಕ್ಕೆ ಏನು ಇರಲ್ಲ, ಅವ್ರಿಗೆ ಕಂಪ್ಲೀಟ್ ಎಲ್ಲ ನಿಲ್ಲಾಗಿ ಹೋಗಿರ್ತಾರೆ. ನೀವು ಇಷ್ಟು ಈಗ 67 ವರ್ಷ ಆದ್ರೂ ಇಷ್ಟೊಂದು ಗಟ್ಟಿಯಾಗಿ ಓಡಾಡ್ತೀರಾ, ಜಮೀನಲ್ಲಿ ಕೆಲಸ ಮಾಡ್ತೀರಾ? ಹೌದು. ಮೊದಲಿಂದ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀರಾ? ಚೆನ್ನಾಗಿದ್ದೀವಿ. ಈ ಅದೇ ಇದು ಬಂತಲ್ಲ ಸರ್ ಕರೋನಾ, ಅವಾಗ ಅದಕ್ಕಿಂತ ಮುಂಚೆ ಬಹಳ ಚೆನ್ನಾಗಿದ್ದೆ ನಾನು, ಅದು ಒಂದು ಸ್ವಲ್ಪ ಬಂದು ಎಫೆಕ್ಟ್ ಆಯ್ತು. ಮತ್ತೆ ಮುಂದಿನ ಏನೇನು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರಾ? ಅದೇ ಸರ್, ನನಗೀಗ ಫಸ್ಟ್ ಟಿ ಸಿ ಆಗ್ಬೇಕು. 3 ಬೋರ್ ಹಾಕ್ಸಿದ್ದೀನಿ ಮೊನ್ನೆ, ಒಂದ್ 2 ಬೋರ್ನಾಗ 2.5 ಇಂಚ್ ನೀರು ಬಿದ್ದಿದೆ, ಇನ್ನೊಂದ್ರ 1.5 ಇಂಚ್ ಬಿದ್ದಿದೆ. ಮಾಡ್ಬೇಕು ಅಂತಂದು ಹೊರಟಿದೀವಿ. ಮುಂದೆ ದೈವ ಏನಿದೆಯೋ ಗೊತ್ತಿಲ್ಲ, ಮಾಡಿಸ್ಬೇಕು, ಏನಾರೇ ಆಗ್ಲಿ ಮಾಡಿಸೋಣ ಅಂತ. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ಚೆನ್ನಾಗಿದೆ ಸರ್, ನಮಗೇನು ತೊಂದರೆ ಇಲ್ಲ, ತೊಂದರೆ ಇಲ್ಲ. ಎಲ್ಲರೂ ಈಗ ನೌಕರಿ ಅಂತ ಹೋದ್ರೆ ಕೃಷಿ ಮಾಡೋರು. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಸಂಪರ್ಕ ಮಾಡ್ಬೋದು? ಧನಂಜಯಪ್ಪರ ಫೋನ್ ಮಾಡಿ ಸಂಪರ್ಕ ಮಾಡ್ಬೋದು. ನಿಮ್ ಫೋನ್ ನಂಬರ್ ಹೇಳ್ರಿ. 9844-717421. ರೈತ ಬಾಂಧವರೇ, ಅಲಗಪ್ಪನಟ್ಟಿಯ ಪ್ರಗತಿಪರ ಕೃಷಿಕರಾದ ಎಚ್ ಎನ್ ಧನಂಜಯಪ್ಪ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ. 9844-714-7174-21. ಬಹಳ ಸಂತೋಷ ಧನಂಜಯಪ್ಪರ, ಇದುವರೆಗೂ ನಿಮ್ಮ ಈ ಅಡಿಕೆ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿರಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ನಮಗೆ ಧನ್ಯವಾದಗಳು, ನಮಸ್ಕಾರ. ಭಗವಂತನ ಆಶೀರ್ವಾದ ಇರಲಿ ಸರ್. ಇದುವರೆಗೂ ಅಡಿಕೆ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಅಲಗಪ್ಪನಹಟ್ಟಿಯ ಕೃಷಿಕ ಹೆಚ್ ಎನ್ ಧನಂಜಯಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಕರ್ನಾಟಕ ಸರ್ಕಾರದ ಲೋಕಾಯುಕ್ತ ಇಲಾಖೆಯ ಗೌರವಾನ್ವಿತ ಉಪ ಲೋಕಾಯುಕ್ತರು ಹಾಗೂ ಗೌರವಾನ್ವಿತ ನ್ಯಾಯಾಧೀಶರಾದ ಬಿ ವೀರಪ್ಪ ಅವರು ಇದೇ ತಿಂಗಳ 22/4/2025 26/4/2025 5 ದಿನಗಳ ಕಾಲ ದಾವಣಗೆರೆ ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಉಪ ಲೋಕಾಯುಕ್ತರು ಹಾಗೂ ಅವರ ಸಿಬ್ಬಂದಿ ವರ್ಗ ಸಾರ್ವಜನಿಕ ಅಹವಾಲುಗಳನ್ನ, ದೂರುಗಳನ್ನ, ಮೇಲ್ಮನವಿಗಳನ್ನ ಸ್ವೀಕರಿಸಿ ಸ್ಥಳದಲ್ಲಿಯೇ ವಿಚಾರಣೆ ನಡೆಸಲಿದ್ದಾರೆ ಹಾಗೂ ಬಹಳ ವರ್ಷಗಳಿಂದ ಬಾಕಿ ಇರುವ ವಿವಾದಗಳನ್ನ ವಿಚಾರಣೆ ನಡೆಸಿ ಸ್ಥಳದಲ್ಲಿಯೇ ತೀರ್ಪು ನೀಡಿ ಬಗೆಹರಿಸಲಿದ್ದಾರೆ. ದಾವಣಗೆರೆ ಜಿಲ್ಲೆಯ ಸಾರ್ವಜನಿಕರು ಇದರ ಸದುಪಯೋಗವನ್ನ ಮಾಡಿಕೊಳ್ಳುವಂತೆ ದಾವಣಗೆರೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಾರ್ತಾ ಇಲಾಖೆ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆಯುಷ್ ಆಯುಷ್ ಆಯುಷ್ ಆಯುಷ್ ಆಯುಷ್ ಆಯುಷ್ಮಾನ್ ಆರೋಗ್ಯ ಮಂದಿರ. ಆಯುಷ್ಮಾನ್ ಆರೋಗ್ಯ ಮಂದಿರ ಸಿದ್ಧ ಮಾಡಿಕೊಳ್ಳಿ. ABARK ಕಾರ್ಡ್ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನಿಯಾದಂತ ಸಾಂಕ್ರಾಮಿಕ ಕಾಯಿಲೆ, BP, ಶುಗರ್, ಹೃದಯ, ಕಿಡ್ನಿ ಅಂತ ಅಸಾಂಕ್ರಾಮಿಕ ಕಾಯಿಲೆ, ಜೊತೆಗೆ ಕಣ್ಣು ಹಲ್ಲು ಮನಸ್ಸಿನ ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆಯುಷ್ಮಾನ್ ಆರೋಗ್ಯ ಮಂದಿರ. ಮಾಹಿತಿಗಾಗಿ ಸಮುದಾಯ ಆರೋಗ್ಯ ಅಧಿಕಾರಿ ಅಥವಾ ಆರೋಗ್ಯ ಸುರಕ್ಷತಾ ಅಧಿಕಾರಿ ಅಥವಾ ನಿಮ್ಮ ಆಶಾ ಕಾರ್ಯಕರ್ತೆಯನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕರಾವಳಿ ಕರ್ನಾಟಕದಾದ್ಯಂತ ಒಣ ಹವಾಮಾನವಿತ್ತು. ನೈಜ ಸಮಯದ ದತ್ತಾಂಶವನ್ನು ಆಧರಿಸಿ ಕರಾವಳಿ ಕರ್ನಾಟಕದ ಮೇಲೆ ಗರಿಷ್ಠ ತಾಪಮಾನವು 34 ರಿಂದ 36 ಡಿಗ್ರಿ ಸೆಲ್ಸಿಯಸ್ ವ್ಯಾಪ್ತಿಯಲ್ಲಿದೆ. ಚಿತ್ರದುರ್ಗ, ದಾವಣಗೆರೆ, ಚಿಂತಾಮಣಿ, ಮಂಡ್ಯ, ಮೈಸೂರು ಮತ್ತು ದಕ್ಷಿಣ ಒಳನಾಡಿನ ಶಿವಮೊಗ್ಗದ ಮೇಲೆ 34 ರಿಂದ 32 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ರಾಜ್ಯದ ಅತಿ ಹೆಚ್ಚು ಉಷ್ಣಾಂಶ 40.8 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ, ಬಲವಾದ ಮೇಲ್ಮೈ ಗಾಳಿಯೊಂದಿಗೆ ಹಗುರ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 33 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಆಗುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕನಿಷ್ಠ 5820 ರಿಂದ ಗರಿಷ್ಠ 5850 ರೂಪಾಯಿಗಳು, ಹರಳು ಬೀಜ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 6011 ರೂಪಾಯಿಗಳು, ಹತ್ತಿ ಕನಿಷ್ಠ 5769 ರೂಪಾಯಿಗಳು, ಗರಿಷ್ಠ 6519 ರೂಪಾಯಿಗಳು, ಜೋಳ 2066 ರೂಪಾಯಿಗಳು, ಗರಿಷ್ಠ 2269 ರೂಪಾಯಿಗಳು, ಮೆಕ್ಕೆಜೋಳ ಕ್ವಿಂಟಾಲ್ಗೆ ಹೈಬ್ರಿಡ್ ತಳಿ 2245, ಗರಿಷ್ಠ 2372, ನವಣೆ ಹೈಬ್ರಿಡ್ 3225, ಕನಿಷ್ಠ ಮತ್ತು ಗರಿಷ್ಠ 3125 ರೂಪಾಯಿಗಳು, ರಾಗಿ ಹೈಬ್ರಿಡ್ 2885 ರಿಂದ 3303. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಅಡಿಕೆ ಅಪಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 55,000 ರಿಂದ 55,600 ರೂಪಾಯಿಗಳು, ಗರಿಷ್ಠ 56,000 ರೂಪಾಯಿಗಳು, ಅಡಿಕೆ ಬೆಟ್ಟೆ 25,200 ರೂಪಾಯಿಗಳು, ಗರಿಷ್ಠ 25,600 ರೂಪಾಯಿಗಳು, ಅಡಿಕೆ ಕೆಂಪುಗೋಟು ಕನಿಷ್ಠ 19,600 ರೂಪಾಯಿಗಳು, ಗರಿಷ್ಠ 20,000 ರೂಪಾಯಿಗಳು, ಅಡಿಕೆ ರಾಶಿ 55,100 ರೂಪಾಯಿಯಿಂದ 55,500 ರೂಪಾಯಿಗಳು, ಹತ್ತಿ 2500 ರಿಂದ 9,110 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು 8,000 ರಿಂದ 9,000 ರೂಪಾಯಿಗಳು, ಅಡಿಕೆ ಗೊರಬಲು ಕನಿಷ್ಠ ಮತ್ತು ಗರಿಷ್ಠ 20,000 ರೂಪಾಯಿಗಳು, ಅಡಿಕೆ ಸಿಪ್ಪೆಗೋಟು ಕನಿಷ್ಠ ಮತ್ತು ಗರಿಷ್ಠ 10,000 ರೂಪಾಯಿಗಳು, ಬಾಳೆಹಣ್ಣು ಏಲಕ್ಕಿ ಬಾಳೆ 3,000 ರಿಂದ 3,800 ರೂಪಾಯಿಗಳು, ಬಾಳೆಹಣ್ಣು ಪಚ್ಚಬಾಳೆ 2,600 ರಿಂದ 3,000 ರೂಪಾಯಿಗಳು, ಹುರುಳಿಕಾಯಿ 4,500 ರಿಂದ 5,000 ರೂಪಾಯಿಗಳು, ಬೀಟ್ರೂಟ್ 2,000 ರಿಂದ 2,800 ರೂಪಾಯಿಗಳು, ಹಾಗಲಕಾಯಿ 4,000 ರಿಂದ 5,000 ರೂಪಾಯಿಗಳು, ಸೋರೆಕಾಯಿ 800 ರಿಂದ 1,500 ರೂಪಾಯಿಗಳು, ಬದನೆಕಾಯಿ 1,000 ರಿಂದ 1,800 ರೂಪಾಯಿಗಳು, ಗೋರಿಕಾಯಿ 3,400 ರಿಂದ 4,000 ರೂಪಾಯಿಗಳು, ಎಲೆಕೋಸು 6,000 ರಿಂದ 1,000 ರೂಪಾಯಿಗಳು, 600 ರಿಂದ 1,000 ರೂಪಾಯಿಗಳು, ದಪ್ಪ ಮೆಣಸಿನಕಾಯಿ 4,000 ರಿಂದ 4,800 ರೂಪಾಯಿಗಳು, ಕ್ಯಾರೆಟ್ 2,000 ರಿಂದ 3,000 ರೂಪಾಯಿಗಳು, ಹೂಕೋಸು 2,000 ರಿಂದ 2,500 ರೂಪಾಯಿಗಳು, ಸಪೋಟ 3,000 ರಿಂದ 4,000 ರೂಪಾಯಿಗಳು, ಸೌತೆಕಾಯಿ 1,800 ರಿಂದ 2,200 ರೂಪಾಯಿಗಳು, ನುಗ್ಗಿಕಾಯಿ 3,000 ರಿಂದ 3,800 ರೂಪಾಯಿಗಳು, ಬೆಳ್ಳುಳ್ಳಿ 6,000 ರಿಂದ 10,000, ದ್ರಾಕ್ಷಿ 4,000 ರಿಂದ 4,800 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ 3,500 ರಿಂದ 4,000 ರೂಪಾಯಿಗಳು, ನೆಲಗಡಲೆ 2,049 ರಿಂದ 6,392 ರೂಪಾಯಿಗಳು, ಜೋಳ 2,270 ರಿಂದ ಕನಿಷ್ಠ ಮತ್ತು ಗರಿಷ್ಠ 2,270 ರೂಪಾಯಿಗಳು, ಕರ್ಬೂಜ 1,500 ರಿಂದ 2,000 ರೂಪಾಯಿಗಳು, ನವಿಲುಕೋಸು 2,500 ರಿಂದ 3,000 ರೂಪಾಯಿಗಳು, ಬೆಂಡೆಕಾಯಿ 4,000 ರಿಂದ 5,000 ರೂಪಾಯಿಗಳು, ನಿಂಬೆಹಣ್ಣು 2,000 ರಿಂದ 2,400, ಮೆಕ್ಕೆಜೋಳ 1,800 ರಿಂದ 2,440, ಮಾವಿನ ಹಣ್ಣು 5,500 ರೂಪಾಯಿಯಿಂದ 7,500 ರೂಪಾಯಿಗಳು, ಈರುಳ್ಳಿ 1,000 ರಿಂದ 3,000 ರೂಪಾಯಿಗಳು, ಕಿತ್ತಳೆ 4,000 ರಿಂದ 5,000 ರೂಪಾಯಿಗಳು, ಭತ್ತ 1,962 ರಿಂದ 2,825 ರೂಪಾಯಿಗಳು, ಪಪ್ಪಾಯಿ 800 ರಿಂದ 1,500 ರೂಪಾಯಿಗಳು, ಅನಾನಸ್ 3,000-3,800 ರೂಪಾಯಿಗಳು, ದಾಳಿಂಬೆ 4,000-5,000 ರೂಪಾಯಿಗಳು, ಮೂಲಂಗಿ 1,600-2,000 ರೂಪಾಯಿಗಳು, ಹೀರೆಕಾಯಿ 4,000-4,800 ರೂಪಾಯಿಗಳು, ಸಿಹಿಗೆಣಸು 3,000-4,000 ರೂಪಾಯಿಗಳು, ಸಿಹಿ ಕುಂಬಳಕಾಯಿ 800-1,500 ರೂಪಾಯಿಗಳು, ತೊಂಡೆಕಾಯಿ 3,000-4,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಒಂದು ಜನಪದ ಗೀತೆ. ಥಯ್ಯ ತಕ್ಕ ಥಯ್ಯ ತಕ್ಕ ಥಯ್ಯ ತಕ್ಕ ಥಯ್ಯತ